ಮೊಸರ ಕಡಲಾಳೆ ತಾಳ ಚೌವ ಸ್ವಾಮಿ ಕೈ ನೈಯಗೆ ಯಡಿಯಾಗೆ ನಿಮ್ಮಯ್ಯಗೆ ಯಡಿಯಾಗೆ ಸ್ವಾಮಿ ಕಂಠಗೆ ಯಡಿಯಾಗೆ ಕಂಠನಿಗೆ ಯಡಿಯಾಗೆ ಸೊಲ್ಲಾನೆ ಪಟ್ಟ ಮಗ ಎಲ್ಲ ಬಗ್ಗೆ ಒಬ್ಬರಲ್ಲಿ ಪಲ್ಲೆ ಯಾ